ಇದುವರೆಗೂ ಪೌಷ್ಟಿಕ ತೋಟ ಕುರಿತು ಡಾಕ್ಟರ್ ಸುಧಾ ಮಂಕಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಿಗಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಬ್ಯಾಹಟ್ಟಿಯ ಬಸಪ್ಪ ಹನುಮಂತಪ್ಪ ಬಾಣಿ ಹಾಗೂ ಮೇಳದವರಿಂದ ಹೆಜ್ಜೆ ಮೇಳದ ಪದಗಳನ್ನು. ವರ್ಣೆಟರು ಕುದರಿ ಮ್ಯಾಲ ಕುಂತ ಮ್ಯಾಲಾ ಮೇಳದ ಪದಗಳನ್ನು ಕೇಳುತ್ತಿರುವಿರಿ. ನೋಡಬಾಯಿ ಶರಣ